ನಾನು ಅದನ್ನು ಹೆಚ್ಚು ನಮ್ಮನ್ನು ಎತ್ತರಕ್ಕೆ ಏರಿಸಿದ ಒಂದು ಗೇರು ನಮ್ಮ ಜಮೀನಿನಲ್ಲಿ ಉಂಟು, ಅದು ಪ್ರಾತ್ಯಕ್ಷಿಕೆ ಆಗಿ ಉಂಟು. ನಾನು ಕೂಡ ಈಗ ಗೇರು ಸಂಶೋಧನಾ ನಿರ್ದೇಶನಾಲಯದ ಒಬ್ಬ ಮ್ಯಾನೇಜ್ಮೆಂಟ್ ಕಮಿಟಿಯ ಸದಸ್ಯನಾಗಿದ್ದೇನೆ, ಅದು ಕೂಡ ಆ ಗೇರುನಿಂದ ಆಗಿದೆ ಅಂತೇಳಿ ನನ್ನ ಭಾವನೆ. ಅಡಿಕೆಗೆ 500 ಆಸ್ಪಾಸ್ನಲ್ಲಿ ಬೆಲೆ ಇದೆ, ಜೊತೆಗೆ ರಬ್ಬರ್ ಬೆಳೆಗೂ ಕೂಡ 150-160 ರೂಪಾಯಿಯ ಒಂದು ಬೆಲೆ ಇದೆ. ಈ ಹಿನ್ನೆಲೆಯಲ್ಲಿ ನೋಡಿದಾಗ ಗೇರು ಕೃಷಿಯನ್ನ ಹೆಚ್ಚು ಆಕರ್ಷಣೀಯವಾಗಿ ಕಾಣ್ತಾ ಇದೆಯೋ ಅಥವಾ ಅಡಿಕೆ ಕಡೆಗೆ ಹೋಗುವಂತ ಕಾಣ್ತಾ ಇದೆಯೋ? ನಿಜವಾಗಿ ತಾವು ಹೇಳಿದ್ದು ಸತ್ಯ, ಅಡಿಕೆಗೆ ಒಳ್ಳೆ ಧಾರಣೆ ಉಂಟು. ನಮ್ಮ ಮುಖ್ಯ ಬೆಳೆ ಅಡಿಕೆ, ಅನಂತರ ರಬ್ಬರು ಈ ತರ ಬೆಳೆ, ಆದರೆ ಗೇರು ಕೂಡ ಒಂದು ಪ್ರಾಮುಖ್ಯ ಬೆಳೆ. ಯಾಕೆಂದ್ರೆ ಒಂದೊಂದು ಸಂದರ್ಭದಲ್ಲಿ ಒಂದೊಂದು ನಮ್ಮನ್ನು ಬದುಕಿಸ್ತದೆ. ಒಮ್ಮೆ ಅಡಿಕೆ ಧಾರಣೆ ಕಡಿಮೆ ಇರುವಾಗ ಗೇರುಗೆ 160 ರೂಪಾಯಿ ಸಿಕ್ಕಿದ್ದಾರೆ. ಆಗ ಅದಕ್ಕೆ ಒಂದು ಪೂರಕ, ನಮ್ಮ ಬದುಕಿಗೆ ಆರ್ಥಿಕ ದೃಷ್ಟಿಯಿಂದ ಅದೊಂದು ಪೂರಕ. ಮುಖ್ಯ ಬೆಳೆ ಇದು ನಮ್ಮ ಅಡಿಕೆ, ಆ ಥರ ಅದು ಕೂಡ ಬೇಕು, ಬೇಡದ್ದು ಯಾವುದಿಲ್ಲ. ಅದು ಯಾಕೆ ಬೇಕು ಅಂದರೆ ಗೇರುವನ್ನು ನೋಡಿ ಈಗ ಆನಂದ ಪಡುವಂಥ ದಿನಗಳು. ಅದಕ್ಕೆ ಗೇರುಗೆ 3 ತಿಂಗಳು ಕೆಲಸ ಕೂಡ ಕಡಿಮೆ. ಈಗ ಅಡಿಕೆಗೆ ನಿರಂತರ ಕೆಲಸ ಇರಬೇಕಾಗ್ತದೆ. ಹಾಗೆ ಗೇರು ಕಡಿಮೆ ಸಮಯದ ಅವಧಿಯಲ್ಲಿ ನಾವು ಗೇರನ್ನು ಈಗ ಮಾಡಿದ್ದೇನೆ ನಾನು, ಅದು ನನ್ನ ಮನಸ್ಸಿಗೆ ತುಂಬ ಸಂತೋಷ ಕೊಟ್ಟಿದೆ. ಈಗ ಆರ್ಥಿಕವಾಗಿಯೇ ನಾವು ಯೋಚನೆ ಮಾಡುವುದಲ್ಲ, ನಮ್ಮ ಮನಸ್ಸಿಗೆ ಖುಷಿ ಕೊಡುವಂಥ ಒಂದು ಬೆಳೆ ಅದು ಗೇರು ಬೆಳೆ. ಈಗ ಸುಧಾರಿತ ರೀತಿಯಲ್ಲಿ ಗೇರು ಕೃಷಿಯನ್ನು ಮಾಡುವಲ್ಲಿ ಏನೇನು ಅಂಶಗಳನ್ನೆಲ್ಲ ಗಮನಿಸಬೇಕಾಗ್ತದೆ? ಹಾಗೂ ಸಾಂಪ್ರದಾಯಿಕವಾಗಿ ಗೇರು ಕೃಷಿ ಮಾಡುವಂಥವ್ರು ಗೇರು ಮರವಾಗಿ ಬಿಡ್ತಾ ಇದ್ರು, ಈಗ ಗೇರು ಗಿಡವಾಗಿ ಉಳಿಸಬೇಕು ಅನ್ನುವಂಥದ್ದು, ಇದು ಎಷ್ಟರ ಮಟ್ಟಿಗೆ ನಿಜ? ಹಿಂದೆ ನಾವೆಲ್ಲ ನಮ್ಮ ಅಜ್ಜನ ತಂದೆ ಕಾಲದಲ್ಲಿ ಹೇಳ್ತಿದ್ರು, ಅವರು ಗೇರು ಗುಡ್ಡಕ್ಕೆ ಹೋಗುವುದು ಅಂತೇಳಿ. ಈಗ ನಾವು ಗೇರನ್ನು ತೋಟವಾಗಿ ಪರಿವರ್ತನೆ ಮಾಡಿದ್ದೇವೆ. ನಾನು ಒಂದು ಹೊಸ ಹೆಸರು ಇಟ್ಟಿದ್ದೇನೆ, ಸ್ವೇದ ಬಿಂದು ಗೇರು ತೋಟ ಅಂತೇಳಿ. ಸ್ವೇದ ಅಂದ್ರೆ ಬೆವರು, ನಿರಂತರ ಸ್ವಲ್ಪ ಬೆವರು ಸುರಿಸಬೇಕು, ನಾವು ಕೆಲಸ ಮಾಡಬೇಕು. ಮತ್ತೆ ಮಾಡುವಾಗ ಅದು ವೈಜ್ಞಾನಿಕವಾಗಿ ಮಾಡಬೇಕು. ಹಿಂದೆಲ್ಲ ವೈಜ್ಞಾನಿಕವಾಗಿ ಮಾಡೋ ಪರಿಸ್ಥಿತಿ ಇಲ್ಲ. ಒಂದು ಕಾಗೆ ತಂದು ಹಾಕುದು, ಒಂದು ಗೇರು ಬೀಜ, ಅದು ಮೊಳೆದು ಅಲ್ಲೇ ಅದರಷ್ಟಕ್ಕೆ ಆಗುದು. ಅಂದ್ರೆ ವೈಜ್ಞಾನಿಕವಾಗಿ ಮಾಡುವಾಗ ನಮ್ಮ ಜಮೀನಿನ ಮೌಲ್ಯವರ್ಧನೆ ಆಗ್ತದೆ. 1 ಎಕರೆ ಜಮೀನಿನಲ್ಲಿ ನಾವು ಹಿಂದೆ ಎಷ್ಟು ಗೇರು ಫಸಲು ಪಡೀತಿದ್ವಿ ಅಷ್ಟಲ್ಲ, ಈಗ ನಾವು ವೈಜ್ಞಾನಿಕವಾಗಿ ಅದನ್ನು ತಿಳ್ಕೊಂಡು ಕೆಲಸ ಮಾಡಿದರೆ 1 ಎಕರೆ ಜಮೀನು ಅದು ಮೌಲ್ಯವರ್ಧನೆ ಹೇಗಾಗ್ತದೆ ಅಂದರೆ ಅದು ಆರ್ಥಿಕವಾಗಿ ನಾವು ಹೆಚ್ಚು ಉತ್ಪನ್ನವನ್ನು ಮಾಡಲಿಕ್ಕಾಗ್ತದೆ. ಈಗ ನಾನು ಇಲ್ಲಿ ಗೇರು ಸಂಶೋಧನಾ ನಿರ್ದೇಶನಾಲಯದ ಭಾಗಿದಾರಿತ್ವ ಅಂದರೆ ಕೋಆರ್ಡಿನೇಟರ್, ಅವರು ನಮಗೆ ಸಹಕಾರ ಮಾಡಿದ್ದಾರೆ. ಪೂರ್ತಿ 1 ಎಕರೆ ಗೇರು ತೋಟ ಮಾಡಿದ್ದೇನೆ. ಈಗ ನಾನು 2013, 2014, 2015 ಹಂತ ಹಂತವಾಗಿ ಮಾಡಿದ್ದೇನೆ. ನಷ್ಟ ಆಗಲಿಲ್ಲ ಖಂಡಿತ, ಕಳೆದ ವರ್ಷ ಕೂಡ ನನಗೆ ಒಳ್ಳೆ ಫಸಲು ಬಂದಿದೆ. ನನ್ನ ನಿರೀಕ್ಷೆ 70 ಕ್ವಿಂಟಲ್ ಆಗುವ ನಿರೀಕ್ಷೆ ಇತ್ತು. ಈಗ 2013 ಅಂದರೆ ಈಗ 17-18 ವರ್ಷ ಆಯಿತು. ಅದಕ್ಕೆ ಹೆಚ್ಚು ಹೆಚ್ಚು ಫಸಲು ಸಿಗುವುದು ಹೇಗೆ ಅಂದರೆ ಒಮ್ಮೆಲೆ ಸಿಗುವುದಿಲ್ಲ, ಜಗಳಿ ಹರಿ ಗಗನ ಹರುವುದು ಅಂತೇಳಿ. ನಮ್ಮದು ಕೂಡ ಪ್ರಾರಂಭದಲ್ಲಿ 1/2 ಕೆಜಿ, 1 ಕೆಜಿ, 2 ಕೆಜಿ ಹೀಗೆ ಉತ್ಪನ್ನ ಹೆಚ್ಚು ಹೆಚ್ಚು ಆಗ್ತಾ ಹೋಗ್ತಾ ಒಂದು 15 ವರ್ಷದ ನಂತರ ಅದರ ಫಸಲು ಜಾಸ್ತಿ ಸಿಗ್ತದೆ. ಮಿನಿಮಮ್ 1 25 ವರ್ಷ ಅದಕ್ಕೆ ಬಾಳುವೆ ಉಂಟು ಗೇರುಗೆ. ಆ ಥರ ನಾವು ಫಸಲನ್ನು ತೆಗೀತಾ ಹೋಗೋದು. ಈಗ ನಾನು 8ನೇ ವರ್ಷದಲ್ಲಿ ಕಳೆದ ವರ್ಷ ನಾನು 70 ಕ್ವಿಂಟಲ್ ಸಿಗ್ಬಹುದು ಅಂತ ನಿರೀಕ್ಷೆ ಇತ್ತು, ಆದರೆ 50 ಕ್ವಿಂಟಲ್ ಗೇರು ಸಿಕ್ಕಿದೆ. 50 ಕ್ವಿಂಟಲ್ ಒಂದು 2 ಲಕ್ಷ ರೂಪಾಯಿ ಖರ್ಚು ವೆಚ್ಚ ಹೋಗಿದೆ. 2 ಲಕ್ಷ ಯಾಕೆಂದ್ರೆ ಗೇರು ಪ್ಲಕ್ ಮಾಡುದು, ಅದನ್ನ ಹೆಕ್ಕುದು, ಮತ್ತೆ ಅದನ್ನು ಚಿವುಟಿ ಬೇರೆ ಗೇರು ಹಣ್ಣು ಮತ್ತು ಗೇರು ರಾ ಗೇರು ಬೇರ್ಪಡಿಸಲಿಕ್ಕೆ 2 ಲಕ್ಷ ಖರ್ಚಾಗಿದೆ. 1 ಲಕ್ಷ ನಾನು ಅದಕ್ಕೆ ಜಮೀನಿಗೆ ಅದಕ್ಕೆ ಆಹಾರ ಕೊಡ್ಲಿಕ್ಕೆ ಸಾವಯವ ಗೊಬ್ಬರ ಮತ್ತೆ ಸ್ವಲ್ಪ ಫರ್ಟಿಲೈಸರ್ ಎಲ್ಲ ಕೊಡಬೇಕು, ಅದನ್ನು ಕೊಡ್ಲಿಕ್ಕೆ 1 ಲಕ್ಷ ಖರ್ಚ. 2 ಲಕ್ಷ ನನಗೆ ಸಿಕ್ಕಿದೆ. ಈ ವರ್ಷ ನನ್ನ ನಿರೀಕ್ಷೆ 100 ಕ್ವಿಂಟಲ್ ಆಗಬೇಕು ಅಂತ ನಿರೀಕ್ಷೆ ಉಂಟು. ನಿರೀಕ್ಷೆ ಇರಲಿ, ಆ ನಿರೀಕ್ಷೆಗೆ ತಕ್ಕ ಫಲ ಸಿಕ್ಕಿದ್ರೆ ನನಗೆ ಎಷ್ಟು ಆದಾಯ ಬರಬಹುದು, ಒಂದು 3 ಲಕ್ಷ ಅದಕ್ಕೆ ಖರ್ಚು ಬರಬಹುದು, ಒಂದು 2 ಲಕ್ಷ ಅದಕ್ಕೆ ಜಮೀನಿಗೆ ಅದಕ್ಕೆ ಆಹಾರ ಕೊಡ್ಲಿಕ್ಕೆಲ್ಲ ಖರ್ಚು, ಒಂದು 5 ಲಕ್ಷ ಖರ್ಚು ನನಗೆ ಉಳಿಬಹುದು. ಈ 5 ಲಕ್ಷ ಉಳಿದ್ರೆ ಲೆಕ್ಕಾಚಾರ ಹಾಕಿದ್ರೆ ತಿಂಗಳಿಗೆ ಒಂದು 50,000 ಸಂಪಾದನೆ ಮಾಡುವ ಒಂದು ಗೇರು ಒಂದು ಬೆಳೆಯಿಂದ ನಮಗೆ ಮಾಡಬಹುದು. ಇಷ್ಟು ಒಂದು 50,000 ಸಂಪಾದನೆ ಒಂದು ಸಾಫ್ಟ್ವೇರ್ ಇಂಜಿನಿಯರ್ಗೆ ಈಗ ಸಿಗುವುದಿಲ್ಲ, ಹಿಂದೆಲ್ಲ ಸಿಗ್ತೀವಿ. ಈಗ ಗೇರು ಕೃಷಿಯನ್ನು ಮಾಡುವಂತಹ ಸಂದರ್ಭದಲ್ಲಿ ಇತ್ತೀಚೆಗೆ ಕೇಳಿ ಬರ್ತಾ ಇರುವಂತಹದ್ದು ಈ ಹೈ ಡೆನ್ಸಿಟಿ ಪ್ಲಾಂಟಿಂಗ್ ಅಥವಾ ಅಧಿಕ ಸಾಂದ್ರ ಬೇಸಾಯ ಕ್ರಮ ಅಂತ, ನೀವು ಇದನ್ನು ಹೇಗೆ ಅಳವಡಿಸಿಕೊಂಡಿದ್ರಿ? ಇದರ ಒಂದು ಸಾಧಕ ಬಾಧಕಗಳು ಏನೇನು? ಈಗ ನಾನು ಮಾಡಿದ ಕೃಷಿಯಲ್ಲಿ 4 ವಿಧ ಉಂಟು. ಒಂದು ಅಲ್ಟ್ರಾ ಹೈ ಡೆನ್ಸಿಟಿ, ಅಲ್ಟ್ರಾ ಡೆನ್ಸಿಟಿ ಅಂದರೆ ಅದು 2.5 ಮೀಟರು ಮತ್ತು 3 ಮೀಟರ್, ಮತ್ತು ಡೆನ್ಸಿಟಿ ಅಂತ ಹೇಳಿ ಉಂಟು 4 ಮೀಟರು 5 ಮೀಟರು, ಮತ್ತು ಸಾಮಾನ್ಯ ಪದ್ಧತಿ 8 ಮೀಟರು ಅಥವಾ 10 ಮೀಟರ್. ನಾನು ಎಲ್ಲ ಥರದವನ್ನು ಮಾಡಿ ನೋಡಿದ್ದೇನೆ, ಅನುಭವಿಸಿದ್ದೇನೆ. ನಾನು ಯಾವಾಗಲೂ ಹೇಳೋದು ಲ್ಯಾಬ್ ಟು ಲ್ಯಾಂಡ್ ಅಂತೇಳಿ, ನಾವು ಲ್ಯಾಂಡಿನಲ್ಲಿ ಮಾಡಿ ಅದನ್ನು ಅನುಭವಿಸಿದ್ದೇನೆ. ಮತ್ತು ಸಮಸ್ಯೆ ಉಂಟು, ಸಮಸ್ಯೆ ಇಲ್ಲದ ಯಾವುದರಲ್ಲಿಲ್ಲ. ಅಡಿಕೆಯಲ್ಲಿ ಸಮಸ್ಯೆ ಉಂಟು, ಈಗ ರಬ್ಬರಲ್ಲಿ ಸಮಸ್ಯೆ ಉಂಟು, ಯಾವುದೋ ಸಮಸ್ಯೆ ಉಂಟು ಅಂತ ಎಲ್ಲ ಹೇಳುವುದಿಲ್ಲ. ಗೇರುನಲ್ಲಿ ಕೂಡ ಸಮಸ್ಯೆ ಉಂಟು. ಒಂದು ಈಗ ಧಾರಣೆ, ನಮ್ಗೆ 160 ಸಿಕ್ಕಿದಾಗ ನಾವೆಲ್ಲ ಸಮಸ್ಯೆ ಬಗ್ಗೆ ಆಮೇಲೆ ಮಾತನಾಡುವ. ಈ ಅಧಿಕ ಸಾಂದ್ರ ಬೇಸಾಯ ಕ್ರಮವನ್ನು ಹೇಗೆ ಅಳವಡಿಸಿದ್ರಿ, ಇದರ ಒಂದು ಅನುಕೂಲತೆಗಳು ಏನೇನು? ಇದರಲ್ಲಿ ನಾವು ಜಾಸ್ತಿ ತಿಳ್ಕೊಳ್ಬೇಕು. ಜನರು ಏನ್ ಮಾಡ್ತಾರೆ ಅಂದ್ರೆ ಸಾಂದ್ರ ಪದ್ಧತಿ, ಅಧಿಕ ಸಾಂದ್ರ ಪದ್ಧತಿ, ಡೆನ್ಸಿಟಿ, ಲೋ ಡೆನ್ಸಿಟಿ, ಅದನ್ನು ತಿಳ್ಕೊಂಡು ಕೆಲಸ ಮಾಡಬೇಕು. ಈಗ ನಾನು ಪ್ರಾರಂಭದಲ್ಲಿ 2013 ಅತಿ ಸಾಂದ್ರ ಪದ್ಧತಿ ಅಂತ ಹೇಳ್ತಾರೆ, 3 ಮೀಟರ್ಗೆ ಗಿಡ ನೆಟ್ಟಿದ್ದೇನೆ. ಯಾವುದಂದ್ರೆ VR-3 ಮತ್ತು SELECTION-2, ಅದು ಎರಡು ಕೂಡ ಅತಿ ಸಾಂದ್ರ ಪದ್ಧತಿಗೆ ಒಗ್ಗಿ ಹೊಳ್ತದೆ, ಅದಕ್ಕೆ ಪ್ರೂನಿಂಗ್ ಮಾಡಬಹುದು. ಮತ್ತೆ ಸಾಂದ್ರ ಪದ್ಧತಿ ಮಾಡುವಾಗ ನಾವು ಸರಿಯಾಗಿ ಅದನ್ನು ತಿಳಿದು ಮಾಡಬೇಕು. 10 ಮೀಟರ್ಗೆ ನಾವು ಗಿಡ ನೆಟ್ಟರೆ ಅದನ್ನು ಹಾಗೆ ಬಿಡುವುದಲ್ಲ, ಅದಕ್ಕೆ ಪ್ರೂನಿಂಗ್ ಮಾಡಬೇಕು. ಪ್ರೂನಿಂಗ್ ಮಾಡ್ತಾ ಮಾಡ್ತಾ ಮಾಡ್ತಾ ಒಂದು 5 ವರ್ಷ ನಮಗೆ ಪ್ರೂನಿಂಗ್ ಮಾಡಿಕೊಂಡು ಹೋಗ್ಬೋದು. ಮಿನಿಮಮ್ 8 ವರ್ಷ ಆಗುವಾಗ ಒಂದು ಗಿಡ ತೆಗಿಬೇಕು. 1 ಎಕರೆಯಲ್ಲಿ 200 ಗಿಡ ನಿಲ್ತದೆ. ನಾನು ಒಬ್ಬರಲ್ಲಿ ಕೇಳಿದೆ, ಒಂದು ಗಿಡ ತೆಗಿಬೇಕು, ಗಿಡ ಎಷ್ಟು ಉಳಿತು ಅಂತ ಹೇಳಿದ್ರೆ 199 ಅಂತ ಹೇಳಿ. ಅದಲ್ಲ, ಒಂದು ಗಿಡ ತೆಗೆಯುವಾಗ ಅಲ್ಲಿ 100 ಗಿಡ ಉಳಿತದೆ. 8ನೇ ವರ್ಷದಲ್ಲಿ 100 ಅರ್ಧ ಭಾಗ ತೆಗಿಬೇಕು. 100 ಗಿಡ ನಾವು ತೆಗಿತೇವೆ, 100 ಉಳಿತಲ್ವಾ. ಮತ್ತೆ ಇನ್ನು ನಾನು 15 ವರ್ಷ ಆಗುವಾಗ ಪುನಃ ಒಂದು ಗಿಡ ತೆಗಿಬೇಕು. ಯಾಕೆ ತೆಗಿಬೇಕು? ಅಲ್ಲಿ ಸಸಿಮಂದ್ರಂ ಫಲನಾಶಂ, ಅಂತರ ಬೆಳೆಸಿಕೊಳ್ಳಿಕ್ಕೆ. ಆಗ ಎಷ್ಟು ಉಳಿತದೆ? 50 ಗಿಡ. 15 ವರ್ಷದ ನಂತರ 50 ಗಿಡ ಉಳಿಸಿಕೊಳ್ಬೇಕು. ಈ ರೀತಿ ಸರಿಯಾಗಿ ಅದು ವೈಜ್ಞಾನಿಕವಾಗಿ ತಿಳ್ಕೊಂಡು ಮಾಡಿದರೆ ಮಾತ್ರ ನಮಗೆ ಅದರಲ್ಲಿ ಉತ್ತಮ ಫಸಲನ್ನು ತೆಗಿಬಹುದು. ಇನ್ನೀಗ 4 ಮೀಟರ್ ನೆಟ್ಟದುಂಟು ನನ್ನಲ್ಲಿ, 4 ಮೀಟರ್ ಅಂತ ಸಾಂದ್ರ ಪದ್ಧತಿ ಅಂತ ಹೇಳ್ತೇವೆ, 5 ಮೀಟರ್ದುಂಟು. ಅದರಲ್ಲಿ ಒಂದು ತೆಗಿತಾ ಹೋಗ್ಬೇಕು. ಅದು 10 ವರ್ಷ ನಮಗೆ ಮೇಂಟೈನ್ ಮಾಡಬಹುದು. ಗಿಡಗಳು ಹತ್ತಿರ ಯಾವಾಗ ಮತ್ತೆ ಮಂದು ಮಧ್ಯದಿಂದ ಸ್ವಲ್ಪ ಪ್ರೂನಿಂಗ್ ಎಲ್ಲ ಮಾಡಿಕೊಳ್ಬಹುದು. ಭಾಸ್ಕರ್ ಮತ್ತು ಇದು ಉಳ್ಳಾಳ 3 ಪ್ರೂನಿಂಗ್ ಮಾಡಲೇಬಾರದು. ಪ್ರೂನಿಂಗ್ ಮಾಡಿದ್ರೆ ಫಸಲು ಕಡಿಮೆ ಆಗ್ತದೆ. ಉಳ್ಳಾಳ 3 ಮತ್ತು ಭಾಸ್ಕರ, ಮತ್ತೆ ನನ್ನಲ್ಲಿ ಈಗ ವೆಂಗುರ್ಲಾ 7 ನೆಟ್ಟಿದ್ದೇನೆ, ಅದನ್ನು ಕೂಡ ಜಾಸ್ತಿ ಪ್ರೂನಿಂಗ್ ಮಾಡಬಾರ್ದು. ಪ್ರೂನಿಂಗ್ ಮಾಡಲಿಕ್ಕೆ ಒಗ್ಗುವಂತ ಯಾರು ವೆರೈಟಿ ಯಾವುದು ಅಂದ್ರೆ SELECTION-2 ಮತ್ತು VR-3. ಇದನ್ನೆಲ್ಲ ಸರಿಯಾಗಿ ತಿಳ್ಕೊಳ್ಬೇಕು. ಈಗ 4 ಮೀಟರ್ ಮಾಡಿದಂತ ಇದರಲ್ಲಿ ಕೂಡ ಒಂದು 10 ವರ್ಷದಲ್ಲಿ ಒಂದು ಗಿಡ ತೆಗಿಬೇಕು. 4 ಮೀಟರ್ ಮಾಡುವಾಗ 1 ಎಕರೆಯಲ್ಲಿ 185 200 ಗಿಡ ನಿಲ್ತದೆ. ಒಂದು ಗಿಡ ತೆಗಿಬೇಕು ಯಾವುದಕ್ಕೆ 10 ವರ್ಷದಲ್ಲಿ. ಮತ್ತೊಂದು 20 ವರ್ಷ ಆಗುವಾಗ ಮತ್ತೊಂದು ಗಿಡ ತೆಗಿಬೇಕು. ಆ ಥರ ತೆಗೀತಾ ಹೋಗ್ಬೇಕು. ಈಗ 5 ಮೀಟರ್ ನೆಟ್ಟದ್ದುಂಟು ನನ್ನಲ್ಲಿ. 5 ಮೀಟರ್ನ ಒಂದು 12 ವರ್ಷದೊಳಗೆ ಕೊಂಡೋಗ್ಬೋದು. ನೋಡ್ತಾ ಹೋಗ್ಬೇಕು, ಅದು ಗಿಡದ ಬೆಳವಣಿಗೆ ನೋಡಬೇಕು. ಕೆಲವು ಗಿಡಗಳು ಬೆಳವಣಿಗೆ ಬರುವುದಿಲ್ಲ, ಯಾಕೆಂದ್ರೆ ಅದಕ್ಕೆ ಸರಿಯಾದ ಆಹಾರ ಕೊಟ್ಟರೆ ಮಾತ್ರ ಅದು ಜಾಸ್ತಿ ಬೆಳೀತೋಗ್ತದೆ. ನನಗೆ ಈಗ ತುಂಬ ಅನುಭವ ಆಗಿದೆ. ಈಗ ಕಳೆದ ಒಂದು 5 ವರ್ಷ ಹಿಂದೆ ನಿಮ್ಮಲ್ಲಿ ನಾನು ಮಾತಾಡಿದೆ, ಈಗ 5 ವರ್ಷ ನಂತರ ಇಷ್ಟು ಅನುಭವ ತಗೊಂಡಿದ್ದೇನೆ. ಒಂದೊಂದು ಗಿಡ ತೆಗೀತಾ ಹೋಗ್ಬೇಕು. ತೆಗೀಲಿಕ್ಕೆ ನಾವು ಒಪ್ಪದಿದ್ರೆ ಮನೆಯವರು ಹೇಳ್ತಾರೆ, ಅಯ್ಯೋ ಅಷ್ಟು ಚಂದ ಉಂಟು ಗಿಡ ತೆಗೆಯುವುದು ಹೇಗೆ? ಗಿಡ ತೆಗೆದಿದ್ರೆ ಫಸಲು ಕಡಿಮೆ ಆಗ್ತದೆ. ಇದನ್ನೆಲ್ಲ ತಿಳ್ಕೊಂಡು ಈ ಸಾಂದ್ರ ಪದ್ಧತಿ, ಅತಿ ಸಾಂದ್ರ ಪದ್ಧತಿ ಮತ್ತು ಸಾಮಾನ್ಯ ಪದ್ಧತಿ ಅಂದ್ರೆ 8 ಮೀಟರ್ 10 ಮೀಟರ್. ನಾನು 8 ಮೀಟರ್ ನೆಟ್ಟಿದ್ದೇನೆ, ಅದು ಪಕ್ಕ ತೆಗಿಬೇಕಾಗಿಲ್ಲ. ಅದರಲ್ಲಿ ಕೂಡ 8 ಮೀಟರ್ ನಲ್ಲಿ ಕೂಡ ಒಂದು 15 ವರ್ಷ ಆಗುವ ಒಂದು ಗಿಡ ತೆಗಿಬೇಕಾದೀತು. ಯಾಕೆಂದ್ರೆ ಅದು ಕೂಡ ಹತ್ತಿರ ಬರುವ ಸಂದರ್ಭ ಉಂಟು. ಇದನ್ನೆಲ್ಲ ನಾವು ತಿಳ್ಕೊಂಡು ಕೆಲಸ ಮಾಡಿದ್ರೆ ಖಂಡಿತವಾಗಿ ನಮಗೆ ಗೇರ್ನಲ್ಲಿ ಫಸಲು ಜಾಸ್ತಿ ತೆಗಿಬಹುದು. ಮತ್ತೆ ಅದರ ಧಾರಣೆ ಬಗ್ಗೆ ನಾವು ಯೋಚನೆ ಮಾಡೋದು ಬೇಡ. ಈಗ ಗಿಡದ ಪ್ರೂನಿಂಗ್ ಅಥವಾ ಒಂದು ಸವರುವುದರ ಬಗ್ಗೆ ನೀವು ಪ್ರಸ್ತಾಪ ಮಾಡಿದ್ರಿ, ಇದರ ಒಂದು ಅವಶ್ಯಕತೆ ಏನು ಮತ್ತು ಯಾವ ಹಂತದಲ್ಲಿ ಹೇಗೆ ಪ್ರೂನಿಂಗ್ ಮಾಡುವಂತದ್ದು? ಪ್ರೂನಿಂಗ್ ಮಾಡೋದು ಯಾಕೆಂದ್ರೆ ಅದು ಗಿಡ ಹತ್ತಿರ ಬಂದ್ರೆ, ಅದು ನಾನು ಹೇಳಿದೆ ಸಸಿಮಂದಂ ಫಲ, ಹತ್ತಿರ ಬಂದ್ರೆ ಫಲನಾಶ. ಅದು ಹತ್ತಿರ ಬಂದ್ರೆ ಗಾಳಿ ಬೆಳೆದು ಬೆಳಕು ಅದಕ್ಕೆ ಸರಿಯಾಗಿ ಅಲ್ಲಿ ಹೋಗ್ಲಿಕ್ಕೆ ಬೇಕಾಗಿ ಪ್ರೂನಿಂಗ್ ಮಾಡಬೇಕು. ಪ್ರೂನಿಂಗ್ ಕೂಡ ಎಷ್ಟು ಮಾಡ್ತಾ ಮಾಡ್ತಾ ಎಷ್ಟು ಮಾಡಬಹುದು? ನಮಗೆ ಒಂದು ನಾನು ಹೇಳಿದ್ರೆ 8 ವರ್ಷ ಮಾಡ್ತಾ ಮಾಡ್ತಾ ಮತ್ತೊಂದು ಗಿಡ ತೆಗೆಯೋದೆ ಒಳ್ಳೇದು. ತೆಗೆದಿದ್ರೆ ನಮಗೆ ಸಾಧ್ಯನೇ ಇಲ್ಲ. ಆ ಥರ ಮಾಡ್ತಾ ಹೋದರೆ ಅಲ್ಲಿ ಮತ್ತೆ ಗಿಡಗಳು ದೂರ ಆಗ್ತವೆ. ಪ್ರೂನಿಂಗ್ ಮಾಡುವ ವೆರೈಟಿಯನ್ನು ಮಾತ್ರ ನಾವು ಪ್ರೂನಿಂಗ್ ಮಾಡಬೇಕು. ಎಲ್ಲ ವೆರೈಟಿಗಳು ಪ್ರೂನಿಂಗ್ಗೆ ಹೋಗುದಿಲ್ಲ. ನಾನು ಹೇಳಿದೆ ಇಲ್ಲಿ VR-3 ಮತ್ತು SELECTION-2 ಅದು ಪ್ರೂನಿಂಗ್ಗೆ ಹೋಗ್ತದೆ. ಮಾಡುವ ವಿಧಾನ ಹೇಗೆ? ಪ್ರೂನಿಂಗ್ ಮಾಡಲಿಕ್ಕೆ ಅದು ಸಿಗ್ನೇಚರ್ ಸಿಗ್ತದೆ. ಸಿಗ್ನೇಚರ್ ಮಂಗಳೂರಿನಲ್ಲಿ ಸಿಗ್ತದೆ. ಸಿಗ್ನೇಚರ್ ಸಿಗ್ತದೆ. ಸಣ್ಣದಿರುವಾಗ ಸಣ್ಣ ಸಿಗ್ನೇಚರ್ ಸಾಕ್ತದೆ. ದೊಡ್ಡದಾಗೋ ದೊಡ್ಡದೊಡ್ಡದು ತಗೊಳ್ಬೇಕು ನಾವು. ಕತ್ತೆಯಲ್ಲಿ ಕಡಿಯುವುದಲ್ಲ. ಕೆಲವು ಜನ ಏನ್ ಮಾಡ್ತಾರೆ, ಕತ್ತೆಯಲ್ಲಿ ಕಡಿತಾರೆ. ಕತ್ತೆಯಲ್ಲಿ ಕಡಿದ್ರೆ ಅದಕ್ಕೆ ನೋವಾಗ್ತದೆ. ಸಿಗ್ನೇಚರ್ ಮಾಡಿದ್ರೆ ನಮಗೆ ಅದು ಪ್ರೂನಿಂಗ್ ಒಳ್ಳೇದಾಗ್ತದೆ. ಈ ಪ್ರೂನಿಂಗ್ ಯಾವ ಸಂದರ್ಭದಲ್ಲಿ ಮಾಡುವಂತದ್ದು, ಯಾವ ತಿಂಗಳಲ್ಲಿ ಮಾಡುವಂತದ್ದು, ಮತ್ತು ಅದಕ್ಕೆ ಕಟ್ ಮಾಡಿದ ನಂತರ ಅದಕ್ಕೆ ಏನಾದ್ರು ಬೋರ್ಡ್ ಪೇಸ್ಟ್ ಏನ ಕೊಡಬೇಕಾ? ಪ್ರೂನಿಂಗ್ ಮಾಡೋದು ನಾವು ಮೇ ಜೂನ್, ನಮ್ಮ ಫಸಲು ಮುಗಿದ ತಕ್ಷಣ ಪ್ರೂನಿಂಗ್ ಮಾಡಬೇಕು. ಪ್ರೂನಿಂಗ್ ಮಾಡಿದ ತಕ್ಷಣ ಅದು ಚಿಗುರ್ಲಿಕ್ಕೆ ಪ್ರಾರಂಭವಾಗ್ತದೆ. ಅದಕ್ಕೆ ಬೋರ್ಡ್ ಸ್ಪ್ರೇ ಮಾಡಿದ್ರೆ ಒಳ್ಳೇದು. ನಾನು ಫಸ್ಟ್ ವರ್ಷ ಮಾಡಿದ್ದೇನೆ, ಪಂಪ್ನಲ್ಲಿ ಸ್ಪ್ರೇ ಮಾಡಬಹುದು, ಅದು ದಪ್ಪ ಮಾಡಿ ಪೇಸ್ಟ್ ಮಾಡಿ ಹಾಕಿ ಹಚ್ಚಬಹುದು. ಅದು ಮಾಡಿದ್ರೆ ಒಳ್ಳೇದು. ಅದಕ್ಕೆ ಮಳೆಗಾಲದಲ್ಲಿ ಎಲ್ಲ ನೀರು ಅದರಲ್ಲಿ ಪಶೆ ಬಂದು ಅದಕ್ಕೆ ಬೂಸ್ಟ್ ಬರ್ತದೆ, ಅದನ್ನು ಮಾಡಬಹುದು. ಮತ್ತೆ ಪ್ರೂನಿಂಗ್ ಮಾಡೋದು ಮೇ ಜೂನ್ ಆ ಸಮಯದಲ್ಲೇ ಮಾಡಬೇಕು. ಮಾಡಿದ್ರೇನೆ ಅದು ಮತ್ತೆ ಚಿಗುರಿ ಹೂ ಬಿಡ್ತದೆ. ಅದಕ್ಕೆ ಪ್ರತಿ ವರ್ಷವೂ ಕೂಡ ಗಿಡವನ್ನು ಪ್ರೂನಿಂಗ್ ಮಾಡಬೇಕು ಅಥವಾ ವರ್ಷ ಬಿಟ್ಟು ವರ್ಷ ಮಾಡೋದು? ಅದೇ ನಾವೊಂದು ಗಿಡ ಮಧ್ಯದಿಂದ ಒಂದು 8 ವರ್ಷದಲ್ಲಿ ಗಿಡ ತೆಗೆಯದಿದ್ರೆ ಪ್ರತಿ ವರ್ಷ ಪ್ರೂನಿಂಗ್ ಮಾಡಬೇಕು. ಪ್ರತಿ ವರ್ಷ ಪ್ರೂನಿಂಗ್ ಮಾಡೋದ ಬದಲಾಗಿ ಮಧ್ಯದಿಂದ ಗಿಡ ತೆಗೆದು ಬಿಡದೊಡು ಸೌದೆ ಆಗ್ತದೆ ಮನೆಗೆ, ನೆರೆಕರೆಯವರಿಗೆ ಸ್ವಲ್ಪ ಸೌದೆ ಕೊಡ. ಯಾವುದು ವೀಕ್ ಉಂಟು ಅದನ್ನು ತೆಗೆದು ಬಿಡೋದು, ಯಾವುದು ವೀಕ್ ಉಂಟು ಅದನ್ನು ತೆಗೆದು ಬಿಡೋದು. ಹಾಗೆ ಮಾಡಿಕೊಂಡು ಹೋದ್ರೆ ನಮಗೆ ಒಳ್ಳೇದು, ಗೇರುನಿಂದ ಒಳ್ಳೆ ಫಸಲು ತೆಗಿಬಹುದು. ಗೇರು ಗಿಡದ ಬಗ್ಗೆ ಕೊಡಬೇಕಾಗಿರುವಂತಹ ಒಂದು ಗೊಬ್ಬರ ಅಥವಾ ಪೋಷಕಾಂಶದ ಬಗ್ಗೆ ಹೇಳಿ, ಆಮೇಲೆ ಎಷ್ಟರ ಮಟ್ಟಿಗೆ ಕೊಡಬೇಕು, ಹೇಗೆ ಕೊಡುವಂತಹದ್ದು, ಅದರ ಪ್ರಮಾಣ ಎಷ್ಟು? ಗೇರು ಗಿಡಕ್ಕೆ ಗೊಬ್ಬರ ಕೊಡೋದು ಸ್ವಲ್ಪ ಮಳೆ ಕಡಿಮೆ ಆದಾಗ ಕೊಡಬೇಕು, ಆಗಸ್ಟ್ ಸೆಪ್ಟೆಂಬರ್ ಅದು ಒಳ್ಳೇದು. ಸುತ್ತ ಒಂದು ಸುತ್ತಲತೆ ದೂರ ಎಷ್ಟು ಗಿಡ ದೂರ ಹೋಗಿದೆ ಅಷ್ಟು ಒಂದು ಮೀಟರ್ ಎರಡು ಮೀಟರ್ ಒಳಗೆ ಸುತ್ತ ಒಂದು ಕಣಿ ಮಾಡೋದು. ಒಂದು ನಾವು ಮಾಡಿದ್ದು ಟ್ಯಾರಿಸ್ ಟೈಪ್ ಮಾಡಿದ್ದೆ. ಟ್ಯಾರಿಸ್ ಟೈಪ್ ಮಾಡಿದಾಗ ಕೂಡ ವೃತ್ತಾಕಾರದಲ್ಲಿ ಮಾಡಬಹುದು, ಅದು ಅರ್ಧ ವೃತ್ತಾಕಾರದಲ್ಲಿ ಮಾಡಬಹುದು. ಅರ್ಧ ವೃತ್ತಾಕಾರದಲ್ಲಿ ಒಂದು 10 ಇಂಚು ಸುತ್ತು ಹೊಂಡ ಮಾಡಿ ಅದಕ್ಕೆ ನಾವು ಸಾವಯವ ಗೊಬ್ಬರ ಕೊಡ್ತೇವೆ. ಯಾವುದಂದ್ರೆ ಕುರಿ ಗೊಬ್ಬರ ಕೊಡ್ತೇವೆ, ಒಮ್ಮೆ ಕೋಳಿ ಗೊಬ್ಬರ ಕೊಡ್ತೇವೆ, ಮತ್ತೆ ಅದಕ್ಕೆ ನೈಟ್ರೋಜನ್ ಸ್ವಲ್ಪ ಜಾಸ್ತಿ ಬೇಕಾಗ್ತದೆ, ಅದಕ್ಕೆ ರಾಸಾಯನಿಕ ಗೊಬ್ಬರ ಸ್ವಲ್ಪ ಇದು ಯೂರಿಯಾ ಪೊಟ್ಯಾಶ್ ರಾಕ್ ಮಿಕ್ಸ್ ಮಾಡಿ ಅದು ಕೂಡ ಕೊಡ್ತೇವೆ. ಇದನ್ನು ಮತ್ತೆ ಮುಚ್ಚಿಬಿಡೋದು. ಅದು ರಸಗೊಬ್ಬರ ಕೊಡೋದು ಮತ್ತು ಇದು ಒಟ್ಟಿಗೆ ಕೊಡಬಹುದು. ಫಸ್ಟಿಗೆ ರಸಗೊಬ್ಬರ ಮಣ್ಣಿಗೆ ಹಾಕಬೇಕು, ಮಣ್ಣಿಗೆ ರಸಗೊಬ್ಬರ ಸೇರಿದ ನಂತರ ಅದರ ಮೇಲೆ ಕುರಿ ಗೊಬ್ಬರ ಕೋಳಿ ಗೊಬ್ಬರ ಹಾಕಿ ಮುಚ್ಚಿಬಿಡೋದು. ಅದು ವರ್ಷಕ್ಕೆ ಒಂದ್ಸರಿ ಗೊಬ್ಬರ ಕೊಟ್ಟು ಸಾಕು ಇಲ್ಲ, ಪ್ರತಿ ವರ್ಷ ಕೊಡಬೇಕು, ಒಂದ್ಸರಿ ಕೊಟ್ಟರೆ ಸಾಕಾಗ್ತದೆ. ಆಮೇಲೆ ಈಗ ಗೇರು ಮರದಲ್ಲಿ ಕೀಟ ಮತ್ತು ರೋಗಗಳ ನಿರ್ವಹಣೆ ಮಾಡುವಂತಹದ್ದು ಯಾವ್ದಾವ್ದು ಸಮಸ್ಯಾತ್ಮಕವಾಗಿ ಕಾಡ್ತದೆ ಅಂತ? ಈಗ ನೆಟ್ಟು ಒಂದು 2-3 ವರ್ಷ ಸದನ್ ನಮಗೆ ಕೀಟಗಳ ಬಾಧೆ ಇರ್ತದೆ, ಅದು ಒಂದು ಎಲ್ಲ ಹುಳಗಳೆಲ್ಲ ಅದರ ಎಲೆಯಲ್ಲಿ ಬರುವುದು. ಅದಕ್ಕೆ ಮೊನೊಕ್ರೋಟೋಫಾಸ್ ಮಾಡಿದ್ರೆ ಸಾಕಾಗ್ತದೆ. ಗಿಡ ನೆಟ್ಟ 1ವರ್ಷ 2ವರ್ಷ 3ವರ್ಷ 3 ವರ್ಷದ ನಂತರ ಈ ಚಳಿಗಾಲದಲ್ಲಿ ಟೀ ಸೊಳ್ಳೆದ ಬಾಧೆ, ಟೀ ಸೊಳ್ಳೆಗೆ ಕರಾಟೆನೇ ಮದ್ದು. ಒಮ್ಮೆ ಚೇಂಜ್ ಮಾಡಿ ಫಸ್ಟಿಗೆ ಒಮ್ಮೆ ಮೊನೊಕ್ರೋಟೋಫಾಸ್ ಬಿಟ್ಟು ಎರಡನೇ ಕರಾಟೆ ಬಿಡಬಹುದು, ಮತ್ತೆ ಚೇಂಜ್ ಮಾಡ್ತಾ ಇರ್ಬೋದು. ಕರಾಟೆಯಿಂದ ಅದನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತದೆ. ಅದು ಬಿಡುವ ಮಾತ್ರ ಕ್ಲಪ್ತ ಸಮಯಕ್ಕೆ ಬಿಡಬೇಕು. ಚಳಿ ಪ್ರಾರಂಭ ಆಗುವ ಅಕ್ಟೋಬರ್ ಸೆಪ್ಟೆಂಬರ್ ಅಥವಾ ನವೆಂಬರ್ ತಿಂಗಳಲ್ಲಿ ಒಮ್ಮೆ ಸ್ಪ್ರೇ ಕೊಡಬೇಕು. ಹೂ ಬಿಡ್ಲಿಕ್ಕೆ ಕಾಯಬಾರದು. ಮತ್ತೆ ಹೂ ಬಿಟ್ಟ ನಂತರ ಈಗ ನಾನು ಒಂದು ಸ್ಪ್ರೇ ಕೊಟ್ಟಿದ್ದೇನೆ, ಸ್ವಲ್ಪ ಲೇಟ್ ಆಯ್ತು ಈ ಸಲ ಮಳೆ ಬಂದು, ಇನ್ನು ಎರಡನೇ ಸ್ಪ್ರೇ ನಾಳ್ದು ಇದೆ, ಒಂದು 2-3 ದಿವಸದಲ್ಲಿ ಕೊಡ್ತೇವೆ, ಕರಾಟೆ ಕೊಡ್ತೇವೆ. ಅದರೊಟ್ಟಿಗೆ ಸ್ವಲ್ಪ 19-19 ಅಂತ ಹೇಳಿ ಸಿಗ್ತದೆ, 19-all ಅಂತ ಹೇಳ್ತಾರೆ, ಒಂದು ಪೋಷಕಾಂಶವನ್ನು ಒಟ್ಟಿಗೆ ಸೇರಿಸಿದ್ರೆ ಅದಕ್ಕೆ ಹಾಕುದು ನಮ್ಮ ಕರಾಟೆ ಲಿಕ್ವಿಡ್ಗೆ. ಇದನ್ನು ಕೀಟನಾಶಕ ಮತ್ತು ರಸಗೊಬ್ಬರ ಒಟ್ಟಿಗೆ ಹಾಕುದು, ಅದೊಂದು ಪೋಷಕಾಂಶ ಅಷ್ಟೇ. ರಸಗೊಬ್ಬರ ಪೋಷಕಾಂಶ ಮತ್ತು ಇದು ಕೀಟ ಒಟ್ಟು ಒಮ್ಮೆಲೆ ಬಿಟ್ಟರೆ ನಮಗೆ ಅನುಕೂಲ ಆಗ್ತದೆ ಬಿಡ್ಲಿಕ್ಕೆ, ಅದು ಒಟ್ಟಿಗೆ ಹೋಗ್ತದೆ. ಸಾಮಾನ್ಯವಾಗಿ ರೈತರು ಹೇಳುವಂತದ್ದು ಅಂದ್ರೆ ಮೋಡ ಕವಿದಂತಹ ವಾತಾವರಣ ಇದ್ರೆ ಜಾಸ್ತಿ ಟೀ ಮಸ್ಕಿಟೋದ ಒಂದು ಸಮಸ್ಯೆ ಇರ್ತದೆ ಅಂತ ಹೇಳಿ, ಇದು ನಿಜವಾ? ಅದು ಸತ್ಯ ಸತ್ಯ. ಮೋಡ ಅದೇ ಪ್ರಕೃತಿ ಸರಿಯಾಗಿ ಇರಬೇಕು ನಮ್ಮ ಗೇರುಗೆ, ಪ್ರಕೃತಿ ಮತ್ತು ಗೇರು ಒಟ್ಟೊಟ್ಟಿಗೆ ಬದುಕು, ನಾವು ಹೇಳಿದಾಗ ಇರುವುದಿಲ್ಲ. ಆದ್ರೂ ನಾವು ಅದಕ್ಕೆ ಪೂರಕವಾಗಿ ಕೆಲಸ ಮಾಡಬೇಕು. ಮೋಡ ಬಂದ ತಕ್ಷಣ ಒಂದು ಸ್ಪ್ರೇ ಹೆಚ್ಚು ಕೊಡಬೇಕು ನಾವು, ಮತ್ತೆ ಜಾಸ್ತಿ ಚಳಿ ಬಂದಾಗ ಟೀ ಸೊಳ್ಳೆ ಬಂದೆ ಜಾಸ್ತಿ. ಚಳಿ ಬೇಕು ಗೇರುಗೆ, ಚಳಿ ಬರದೆ ಗೇರು ಪ್ರಾರಂಭ ಆಗುದಿಲ್ಲ, ಹೂ ಬಿಡುವುದಿಲ್ಲ. ಚಳಿ ಬರಬೇಕು, ತಕ್ಷಣ ಸೆಕೆ ಬರಬೇಕು. ಸೆಕೆ ಬಂದಾಗ ಅದು ಹೂ ಬಿಡದೆ ಅದರ ಕೆಲಸ ಭಾರಿ ಫಾಸ್ಟ್. 15 ದಿವಸ ನಾನು ನೋಡಿದ್ದೇನೆ, ಹೂ ಬಿಟ್ಟು 15 ದಿವಸದಲ್ಲಿ ಕಾಯಾಗಿ ಹಣ್ಣಾಗಿ ನಮ್ಮ ಕೈ ಸಿಗ್ತದೆ, ಅಷ್ಟು ಫಾಸ್ಟ್ ಸೆಕೆ ಬರಬೇಕು. ಈಗ ಈ ವರ್ಷ ಸ್ವಲ್ಪ ಹವಾಮಾನ ವ್ಯತ್ಯಾಸ ಉಂಟು, ಆದ್ರೂ ಈಗ ಹೂ ಬಿಡ್ತಾ ಉಂಟು ನಮ್ದು, ಸ್ವಲ್ಪ ಲೇಟ್ ಆದ್ರೂ ಟೂ ಲೇಟ್ ಆಗ್ಲಿಲ್ಲ. ಈಗ ಈ ವರ್ಷದ ಮಳೆಯ ವಾತಾವರಣ ನೋಡಿದ್ರೆ ನವೆಂಬರ್ ವರೆಗೂ ಮಳೆ ಇತ್ತು, ಈ ಒಂದು ಹಿನ್ನೆಲೆಯಲ್ಲಿ ನೋಡಿದ್ರೆ ಈ ವರ್ಷದ ಫಸಲೆಲ್ಲ ಹೇಗಿದೆ? ಸ್ವಲ್ಪ ತಡ ಆಗಿದೆ. ಈಗ ನಮ್ದು ಉಳ್ಳಾಲ ಮೂರು ಹೂ ಬಿಡುವುದು ಆಕ್ಚುಲಿ ನವೆಂಬರ್ ಡಿಸೆಂಬರ್ ಅಲ್ಲಿ ಹೂ ಬಿಡಬೇಕು. ನವೆಂಬರ್ ಡಿಸೆಂಬರ್ ಚಳಿ ಬಂದ್ರೆ ಹೂ ಬಿಡ್ತದೆ, ಮಳೆನೇ ಈ ಸಲ ಸದಾ ಡಿಸೆಂಬರ್ ಎಂಡ್ ತನಕ ಮಳೆ ಬೇಕು. ಆದ್ರೆ ಈಗ ಹೂ ಬಿಡ್ತಾ ಉಂಟು, ನಮಗೆ ಒಂದು ಆಶಾಭಾವನೆ ಉಂಟು. ಮತ್ತೆ ಭಾಸ್ಕರ ಒಳ್ಳೇದುಂಟು ಈ ಸಲ, ಅದಕ್ಕೆ ಅದು ಲೇಟ್ ಆದ ಕಾರಣ ಅದಕ್ಕೆ ಮಳೆ ತೊಂದರೆ ಮಾಡಲಿಲ್ಲ. ಉಳ್ಳಾಲ ಮೂರಿಗೆ ಸ್ವಲ್ಪ ತೊಂದರೆ ಮಾಡಿದೆ. ಮತ್ತೆ ವೀರ ರೈತರು ಕೂಡ ಸ್ವಲ್ಪ ಲೇಟ್ ಹೂ ಬಿಟ್ಟುದು ಬಿಡ್ತಾ ಉಂಟು ಈಗ, ಆದ್ರೂ ಫಸಲು ಬರಬಹುದು ಅಂತ. ಅದು ಮೋಸ ಮಾಡ್ಲಿಕ್ಕಿಲ್ಲ ನಮಗೆ, ನಮ್ಮನ್ನು ಬದುಕಿಸುವಷ್ಟು ಫಸಲು ಬರಬಹುದು ಅಂತ ನಮ್ಮ ನಂಬಿಕೆ ಉಂಟು. ಈಗ ಬೇರೆ ಬೇರೆ ತಳಿಗಳ ಬಗ್ಗೆ ನೀವು ಪ್ರಸ್ತಾಪ ಮಾಡಿದ್ರಿ, ವೆಂಗೂರ್ಲ ಆಗ್ಬಹುದು, ಭಾಸ್ಕರ ಆಗ್ಬಹುದು, ಉಳ್ಳಾಲ ಆಗ್ಬಹುದು, ವಿಟಿಎಲ್ ಆಗ್ಬಹುದು, ಇಂಥ ತಳಿಗಳ ಸೀಸನ್ ಎಲ್ಲ ಎಷ್ಟರ ಮಟ್ಟಿಗೆ ವ್ಯತ್ಯಾಸ ಆಗ್ತದೆ ಅಂತ? ಬೇರೆ ಬೇರೆ ಸೀಸನ್ಗೆ ಬೇರೆ ಬೇರೆ ಅಂತ ಉಂಟದು? ಉಂಟು, ಬೇರೆ ಬೇರೆ ಉಂಟು. ಈಗ ಉಳ್ಳಾಲ ಉಳ್ಳಾಲ ಮೂರು ಪ್ರಾರಂಭದಲ್ಲಿ ಆಗ್ತದೆ, ಫೆಬ್ರವರಿ ನವೆಂಬರ್ ಡಿಸೆಂಬರ್ ಅಲ್ಲಿ ಹೂ ಬಿಟ್ಟು ಜನವರಿ ಫೆಬ್ರವರಿಯಲ್ಲಿ ಈಗ ಆಗಿದೆ. ನಮ್ಮ ಮನೆಯಲ್ಲಿ ಹಣ್ಣೆಲ್ಲ ಉಂಟು, ಒಳ್ಳೆ ಹಣ್ಣು ಆಗಿದೆ. ಈಗ ಭಾಸ್ಕರ ಹೂ ಬಿಡ್ತಾ ಉಂಟು, ಅದು ಸ್ವಲ್ಪ ತಡ. ಬೇರೆ ಬೇರೆ ವೆರೈಟಿ ಮಾಡೋದು ಒಳ್ಳೇದು, ಯಾಕೆಂದ್ರೆ ಒಮ್ಮೆಲೆ ಆಗಿಬಿಟ್ರೆ ಈ ಜನದ ಸಮಸ್ಯೆ ಉಂಟು ನಮಗೆ. ಈಗ ಉಳ್ಳಾಲ ಮೂರು ಮುಗಿದ ನಂತರ ಮತ್ತೆ ಭಾಸ್ಕರ ಸಿಗ್ತದೆ, ಮತ್ತೆ ಸಿಲೆಕ್ಷನ್ ಟು ಮತ್ತೆ ವಿಆರ್ ಐತ್ರಿ ಅದು ಆಗ್ತಾ ಇರ್ತದೆ. ವಿಆರ್ ಐತ್ರಿಯಲ್ಲಿ ಮಾಡಿದ್ರೆ ಅದರ ಜೂನ್ ತನಕ ಮೂರು ಸಲ ಹೋಗ್ಬಿಟ್ಟು ಆಗ್ತಾ ಇರ್ತದೆ. ಹಾಗೆ ನಮಗೆ ಕೆಲಸಕ್ಕೆ ಸ್ವಲ್ಪ ಅನುಕೂಲ ಬೇರೆ ಬೇರೆ ವೆರೈಟಿ ಮಾಡಿದ್ರೆ. ಈಗ ಸಲ ನಾನು ವೆಂಗುರ್ಲಾ 7 ಕೂಡ ಒಂದು ಎಕರೆ ಮಾಡಿದ್ದೇನೆ, ಅದು ಕೂಡ ಒಳ್ಳೇದು. ಬೇರೆ ಬೇರೆ ವೆರೈಟಿ ಬೇಕು, ಒಂದೇ ವೆರೈಟಿ ಮಾಡಬಾರ್ದು. ಬೇರೆ ಬೇರೆ ವೆರೈಟಿ ಮಾಡಿದ್ರೆ ಇದಕ್ಕೆ ನಮಗೆ ಅನುಕೂಲ ಅಂದ್ರೆ ಒಂದೊಂದು ಮುಗಿದ ನಂತರ ಒಂದೊಂದರಲ್ಲಿ ನಮಗೆ ಕಾಯಾಗ ಹಣ್ಣಾಗ್ತಾ ಉಂಟು. ಅಂದ್ರೆ ಈಗ ಪ್ರತ್ಯೇಕ ಬ್ಲಾಕ್ ಆಗಿ ಮಾಡಿದ್ರೆ ಒಳ್ಳೇದು ಅಥವಾ ಒಂದರ ಜೊತೆ ಒಂದು ಮಿಕ್ಸ್ ಮಾಡಬಹುದು? ಇಲ್ಲ ಇಲ್ಲ, ಬೇರೆ ಬೇರೆನೆ ಮಾಡಬೇಕು. ಈಗ ಒಂದು 2 ಎಕರೆ ಉಳ್ಳಾಲ ಮೂರು ಮಾಡುದು, ಅದೇ 2 ಎಕರೆ ಪೂರ್ತಿ ಉಳ್ಳಾಲ ಮೂಲೆ ಇರಬೇಕು. ಅದಕ್ಕೆ ಇಲ್ಲದ್ರೆ ಅದು ಮಿಕ್ಸ್ ಆಗ್ತದೆ, ಅದಕ್ಕೆ ಪರಾಗಸ್ಪರ್ಶ ಕೂಡ ವ್ಯತ್ಯಾಸ ಬರಬಹುದು. ಮತ್ತೆ ಒಂದು 2 ಎಕರೆ 4 ಎಕರೆ ನನಗೆ ಭಾಸ್ಕರ ಮಾಡಿದೆ. ಬೇರೆ ಬೇರೆ ಮಾಡೋದು ಒಳ್ಳೇದದು. ಆಮೇಲೆ ಇನ್ನೊಂದು ಪ್ರಮುಖವಾದಂತಹ ಕೀಟ ಅಂತಂದ್ರೆ ಕಾಂಡ ಕುರಿಯುವಂತಹ ಹುಳ, ಸ್ಟೆಮ್ ಬೋರರ್, ಇದರ ಬಗ್ಗೆ ಹೇಳಿ. ಅದು ಕೂಡ ಬಾಧೆ ಉಂಟು ನನಗೆ. 2 ಗಿಡ ಹೋಯ್ತು, ನಾನು ಪ್ರಯತ್ನ ಪಟ್ಟಿದ್ದೇನೆ. ಅದಕ್ಕೆ ಬೋರ್ಡು ಅದನ್ನೆಲ್ಲ ಸೂಜಿ ಹಾಕಿ ತೆಗಿಬೇಕು ಅಂತ ಹೇಳ್ತಾರೆ, ಅದು ಸಿಗುವುದಿಲ್ಲ ನಮಗೆ ಸೂಜಿಗೆಲ್ಲ ತೆಗಿಯಲಿಕ್ಕೆ. ಮತ್ತೆ ಬೋರ್ಡು ದಪ್ಪ ಬೋರ್ಡ್ ಮಾಡಿ ಅದಕ್ಕೆ ಹೊಯ್ದು ಬಿಡುದು. ಒಂದು 2 ಲೀಟರ್ ಹೊಯ್ದ್ರೆ ಅಲ್ಲೇ ಸತ್ತು ಹೋಗ್ತದೆ. ಮತ್ತೆ ಮರ ಸತ್ತು ಹೋಗ್ತದೆ ಅಂತ ಗೊತ್ತಾದ ನಂತರ ಅದನ್ನು ತೆಗೆದು ಬಿಡಬೇಕು ಅಲ್ಲಿಂದ, ಇಲ್ಲದ್ರೆ ಮತ್ತೊಂದಕ್ಕೆ ಅದು ಬಾಧೆ ಕೊಡ್ತದೆ, ಅದರಿಗೆ ಹುಳಗಳು ಜಾಸ್ತಿ ಆಗ್ತದೆ. ಈ ತರ ಜಾಸ್ತಿ ಇಲ್ಲ ನನಗೆ, 14 ಎಕರೆ ಜಾಗದಲ್ಲಿ ಇಷ್ಟವರೆಗೆ ಒಂದು 2 ಮರ ಹೋಗಿದೆ ಅಷ್ಟೇ. ಅದು ಹೆಚ್ಚು ಸಮಸ್ಯೆ ಕೊಡಲಿಲ್ಲ? ಕೊಡಲಿಲ್ಲ. ಹೌದು. ಅಂದ್ರೆ ಅದು ಕಾಂಡ ಕುರಿಯುವ ಹುಳ ಇದೆ ಇದೆ ಅಂತೇಳಿ ಹೊರಗಿಂದಲೇ ಗೊತ್ತಾಗ್ತದ? ಗೊತ್ತಾಗ್ತದೆ. ಅದು ಮರದ ಬಣ್ಣ ಬದಲಾವಣೆ ಆಗ್ತದೆ, ಅದು ಹಾಗೆ ಹಸಿರು ಬಣ್ಣ ಹೋಗಿ ಸ್ವಲ್ಪ ಹಳದಿಗೆ ತಿರುಗ್ತದೆ. ಅವಾಗಲೇ ನಾವು ಕ್ರಮ ಕೈಗೊಳ್ಬೇಕು, ಅದು ಲೇಟ್ ಮಾಡಿದ್ರೆ ಅದು ಮತ್ತೆ ಸತ್ತು ಹೋಗ್ತದೆ. ಈಗ ನೀರಾವರಿ ವ್ಯವಸ್ಥೆಯನ್ನು ಮಾಡಿಕೊಂಡ್ರೆ ಇಳುವರಿ ಏನಾದ್ರು ಜಾಸ್ತಿ ಆಗ್ತದ? ಜಾಸ್ತಿ ಆಗ್ತದೆ. ನಾನೀಗ ಸ್ವಲ್ಪ ತೋಟಕ್ಕೆ ಡ್ರಿಪ್ ಇರಿಗೇಷನ್ ಮಾಡಿದ್ದೇನೆ. ಅದು ಹೂ ಯಾವಾಗ ನೀರು ಕೊಡ್ಬೇಕಂದ್ರೆ ಎಲ್ಲ ಹೂ ಬಂದ ನಂತರ, ಹೂ ಬರೋ ಮೊದಲು ಅದಕ್ಕೆ ನೀರು ಕೊಡಬೇಕಾಗಿಲ್ಲ. ಹೂ ಸೂಪರ್ ಹೂ ಬಂದ ನಂತರ ಒಂದು 8 ದಿವಸಕ್ಕೆ 15 ದಿವಸಕ್ಕೆ ಒಂದು 4 ಸಲ ನೀರು ಕೊಟ್ಟರೆ ಸಾಕು. ಮತ್ತೆ ಒಂದು ಆಫ್ಟರ್ ಫೆಬ್ರವರಿ ನಂತರ ನೀರು ಕೊಡಬೇಕಾಗಿಲ್ಲ. ಆಗೆಲ್ಲ ತೋಟಕ್ಕೆ ನೀರು ಬೇಕಾಗ್ತದೆ. ನಮಗೆ ತೋಟಕ್ಕೆ ನೀರು ಕಡಿಮೆ ಬೇಕಾದ ಸಂದರ್ಭದಲ್ಲಿ ಇದಕ್ಕೆ ಕೊಟ್ಟರೆ ಒಳ್ಳೇದು. ನಾನು ನೋಡಿದ್ದೇನೆ, ಕೊಟ್ಟದ್ರಲ್ಲಿ ಒಳ್ಳೆ ಫಸಲು ಉಂಟು. ಕೊಡದಿದ್ರೂ ಏನು ತೊಂದರೆ ಇಲ್ಲ, ಮೋಸ ಇಲ್ಲ. ಆಮೇಲೆ ಈಗ ಕಳೆ ನಿರ್ವಹಣೆಯ ಒಂದು ಅಗತ್ಯ ಬರ್ತದೆ? ಬರ್ತದೆ. ಕಳೆ ನಿರ್ವಹಣೆಗೆ ಅಂದ್ರೆ ಅದು ಕಳೆ ಬರ್ತದೆ. ನಾವೇನ್ ಮಾಡ್ತೇವೆ ಅಂದ್ರೆ ರೌಂಡ್ ಅಪ್ ಒಮ್ಮೆ ಹೊಡಿತೇವೆ, ಇಲ್ಲಾಂದ್ರೆ ಇದು ಕಂಟ್ರೋಲ್ ಮಾಡ್ಲಿಕ್ಕೆ ಆಗುದಿಲ್ಲ. ವೀಡ್ ಕಟ್ಟರ್ ಎಲ್ಲ ಹೊಡಿಲಿಕ್ಕೆ ಅದರೊಳಗೆ ಹೋಗ್ಲಿಕ್ಕೆ ಆಗುದಿಲ್ಲ. ಮತ್ತೆ ರೌಂಡ್ ಅಪ್ ನಲ್ಲಿ ಕಂಟ್ರೋಲ್ ಬರ್ತದೆ. ರೌಂಡ್ ಅಪ್ ಹೊಡೆಯುವಾಗ ಭಾರಿ ಜಾಗ್ರತೆ ಮಾಡಬೇಕು. ನಮ್ಮ ಗೇರ್ನ ಎಲೆಗೆ ತಾಗಬಾರ್ದು, ಅದು ಅಡಿಯಿಂದ ಆದಷ್ಟು ಗೇರ್ನ ಎಲೆಗೆ ಮತ್ತು ಬುಡಕ್ಕೆ ತಾಗದಾಗೆ ರೌಂಡ್ ಅಪ್ ಹೊಡೆದ್ರೆ ಏನ್ ತೊಂದರೆ. ನನಗೆ ಒಂದು 5 ವರ್ಷದಿಂದ ರೌಂಡ್ ಅಪ್ ಅಥವಾ ಬೇರೆ ಬೇರೆ ಸಿಗ್ತದೆ, ಜೈಜಲ್ ಅಂತ ಇದು ಕಳೆನಾಶಗಳು ಸಿಗ್ತವೆ, ಏನ್ ತೊಂದರೆ ಆಗ್ಲಿಲ್ಲ ನನಗೆ. ಆಮೇಲೆ ಈಗ ಕೊಯ್ಲಿನ ಬಗ್ಗೆ ಅಂದ್ರೆ ಸಾಮಾನ್ಯವಾಗಿ ಬಿದ್ದಿರುವಂತದನ್ನ ಹೆಕ್ಕುವಂತದ್ದು ಅಥವಾ ಹಣ್ಣನ್ನು ಕೊಯ್ಲಿಕ್ಕೆ ಅಂತ ಉಂಟಾ? ಬಿದ್ದದನ್ನೇ ಹೆಕ್ಕಬೇಕು. ಒಂದು ಕೊಕ್ಕೆ ಹಾಕಿ ಅದಕ್ಕೆ ನೋವು ಉಂಟು ಮಾಡಬಾರ್ದು. ಒಂದು ಗೊಂಚಲಿನಲ್ಲಿ ಒಮ್ಮೆಲೆ ಹಣ್ಣಾಗುದಿಲ್ಲ, ಅದರಲ್ಲಿ ಬೇರೆ ಬೇರೆ ಕಾಯಿಗಳಿರ್ತವೆ, ಸಣ್ಣದು ಅದು ಇರ್ತದೆ, ಅದಕ್ಕೆ ಪೆಟ್ಟಾಗಬಾರ್ದು. ನಾನು ಬಿದ್ದದ್ದು ಹೊರತು ಮರ ಯಾರನ್ನು ಕೂಡ ಹೀಗೆ ನೋಡ್ಲಿಕ್ಕೆ ಬಂದವನು ಕೂಡ ಮರ ಮುಟ್ಲಿಕ್ಕೆ ಬಿಡುವುದಿಲ್ಲ, ಬಿದ್ದದನ್ನೇ ಹೆಕ್ಕಬೇಕು. ಆಮೇಲೆ ಈಗ ಇದನ್ನ ಬಿಸಿಲಿನಲ್ಲಿ ಒಣಗಿಸುವ ಬಗ್ಗೆ ಹೇಳಿ. ಎಷ್ಟು ಬಿಸಿಲು ಒಣಗಿಸಬೇಕು, ನಿಖರವಾಗಿ ಇಷ್ಟು ದಿವಸ ಅಂತ ಲೆಕ್ಕವೋ ಅಥವಾ ಬಿಸಿಲಿನ ಖಾರವನ್ನು ನೋಡ್ಕೊಂಡು ನಿರ್ಧಾರ ಮಾಡೋದು ಹೇಗೆ? ಬಿದ್ದ ಗೇರುಗಳನ್ನು ಹೆಕ್ಕಿ ಅಲ್ಲೇ ಗೇರು ರಾಕ್ ಗೇರು ಮತ್ತು ಇದು ಆಪಲ್ ಬೇರೆ ಬೇರೆ ಮಾಡಿ ಅದನ್ನು ತಕೊಂಡು ಬರೋದು. ತಕೊಂಡು ಬಂದು ಸ್ವಲ್ಪ ನೀರು ಹಾಕಿ ಅದನ್ನು ಕ್ಲೀನ್ ಮಾಡ್ತೇವೆ. ನಮ್ಮಲ್ಲಿ ಒಂದು ಗಾಡಿ ಉಂಟು, ಗೇರು ಮಿತ್ರ ಅಂದ್ರೆ ಆ ಗಾಡಿಯಲ್ಲಿ ತರೋದು. ಒಂದು 50 ಕೆಜಿ ಬರ್ತದೆ ಬರುವಾಗ, ಅದಕ್ಕೆ ನೀರು ಹಾಕಿ ಅದನ್ನು ಕ್ಲೀನ್ ಮಾಡಬೇಕು. ಅದರ ರಸ ಎಲ್ಲ ಹೋಗ್ಬೇಕು ಇದರಲ್ಲಿ, ರಾಕ್ ಆಶ್ ಇದ್ದ ಹೌದು. ಕ್ಲೀನ್ ಮಾಡಿ ಮತ್ತೆ ಅಂಗಳಕ್ಕೆ ಹಾಕುದು. ಅಂಗಳಕ್ಕೆ ಹಾಕಿದ ಅದು ಕಡಿಮೆ ಆಗ್ತದೆ ತೂಕ. ನಾನು ನೋಡಿದ್ದೇನೆ 3 ದಿವಸ ಆದ್ರೂ ಕಂಪ್ನಿ ಒಣಗಿಸಬೇಕು. ಸ್ಟಾಕ್ ಇಡುವುದಿದ್ರೆ ನಾವು 1 ವರ್ಷ 160 ರೇಟ್ ಇರುವಾಗ ಅವತ್ತೆ ಸಂಜೆ ಕೊಡ್ತಿತ್ತು. 100 ಕೆಜಿಯಲ್ಲಿ 7 ಕೆಜಿ ಡಿಪ್ರಿಸಿಯೇಷನ್ ಬರ್ತದೆ, ಕಡಿಮೆ ಬರ್ತದೆ. 3 ತೇವಾಂಶ ಆರ್ತದೆ 3 ದಿವಸ ಒಣಗಿಸಿದ್ರೆ. 3 ದಿವಸ ಚೆನ್ನಾಗಿ ಒಣಗಿಸಿ ನಮಗೆ ಮಳೆಗಾಲ ತನಕ ಸ್ಟಾಕ್ ಇಡಬಹುದು. ದಿನ ದಿನ ಕೊಡುವುದಿದ್ರೆ ಅದನ್ನು ಒಣಗಿಸುವುದು ಬೇಡ. ಈಗ ಮಳೆಗಾಲದಲ್ಲಿಯೂ ಕೂಡ ಹಣ್ಣಾಗುವಂತಹ ತಳಿ ಇದೆ ಅಂತ ಹೇಳಿದ್ರಿ. ಈ ಬೇಸಿಗೆಯಲ್ಲಿ ಸಿಗುವಂತಹ ಗುಣಮಟ್ಟದ ಗೇರು ಬೀಜಕ್ಕೂ ಮಳೆಗಾಲದಲ್ಲಿ ಸಿಗುವುದಕ್ಕೇನಾದ್ರೂ ವ್ಯತ್ಯಾಸ ಆಗ್ತದ? ಈಗ ಮಳೆ ಬಂದ ತಕ್ಷಣ ಗೇರು ಬೀಜದ ಕ್ವಾಲಿಟಿ ಅದು ವ್ಯತ್ಯಾಸ ಆಗ್ತದೆ, ಅದು ಬಣ್ಣ ಬದಲಾವಣೆ ಆಗ್ತದೆ, ಅದಕ್ಕೆ ರೇಟ್ ಕೂಡ ಕಡಿಮೆ. ಅದಕ್ಕೆ ನಾನು ಹೇಳೋದು ಬೇಗ ಬೇಗ ಸಿಗುವಂತದ್ದು ವೆರೈಟಿಗಳಿದೆ ಎಲ್ಲ ಅದನ್ನು ಮಾಡೋದು ಒಳ್ಳೇದು. ಯಾವ್ದಾದ್ರೆ ಉಳ್ಳಾಲ 3, ಭಾಸ್ಕರ, ಈಗ ವೆಂಗುರ್ಲಾ 7. ಮತ್ತೆ ನನ್ನ ಈಗ ವೇರೈತಿರಿ ಒಂದು ವೆರೈಟಿ ಬೇಗವೂ ಕೊಡ್ತದೆ, 3 ಸಲ ಹೂ ಬಿಡ್ತದೆ, ಹೊಸದರ ಮೇ ತನಕ ಕೊಡ್ತದೆ. ಅದನ್ನು ನಮಗೆ ಮತ್ತೆ ಅದರ ಇದು ಹಸಿರು ಬೀಜ ಉಂಟಲ್ಲ ಅದರಿಂದ ನಾವು ಅದನ್ನೆಲ್ಲ ನಾವು ಇದು ಮಾಡಿ ಕ್ಯಾಶ್ ಮಾಡ್ಲಿಕ್ಕೆ ಆಗ್ತದೆ, ತಿನ್ಲಿಕ್ಕೆಲ್ಲ ಪದಾರ್ಥಕ್ಕೆಲ್ಲ ಮಾಡಬಹುದು. ಅದರಲ್ಲಿ ಏನು ತೊಂದರೆ ಇಲ್ಲ, ಉಪಯೋಗ ಉಂಟು. ಈಗ ಪುತ್ತೂರಿನ ಗೇರು ಸಂಶೋಧನಾ ನಿರ್ದೇಶನಾಲಯದಲ್ಲಿ ಜಂಬೋ ಎನ್ನುವಂಥ ಒಂದು ವೆರೈಟಿಯನ್ನು ಕೂಡ ರಿಲೀಸ್ ಮಾಡಿದ್ದಾರೆ ಅಂತ ಕೇಳಿದ್ವಿ, ಈ ಬಗ್ಗೆ ನೋಡಿದ್ದೇನೆ. ನಾನು ಒಂದು ಗಿಡ ಕೊಂಡೋಗಿದ್ದೇನೆ, ನಮಗೆ ವೇದಿಕೆಯಲ್ಲೇ ಕರೆದು ಕೊಟ್ಟಿದ್ದಾರೆ. ಅದು ಮಾಡ್ಲಿಕ್ಕೆ ನನ್ನ ಜಾಗ ಇಲ್ಲ. ಒಂದು ಗಿಡ ನೆಟ್ಟಿದ್ದೇನೆ, ಅಲ್ಲಿ ಫಸಲು ಬಂದಿದೆ, ಅದನ್ನು ಸ್ವಲ್ಪ ಪ್ರೂನಿಂಗ್ ಎಲ್ಲ ಮಾಡಬಹುದು. ಪೂರ್ತಿ ಅದರಲ್ಲಿ ಹೇಳಬೇಕಿದ್ರೆ ನಾನು ಒಂದೇ ಎಕರೆ ಜಾಗ ಇಲ್ಲಾದ್ರೂ ಇನ್ನು ಪರ್ಚೇಸ್ ಮಾಡಿದ್ರೆ ಮಾತ್ರ ಅದನ್ನು ಹೇಳ್ಬೋದು. ಒಳ್ಳೇದುಂಟು, ದೊಡ್ಡ ಬೀಜ H130, ಮತ್ತೊಂದು ವಾಮನ ಅಂತ ಹೇಳಿ ಬಂದಿದೆ, ಅದು ಕೂಡ ನನಗೊಂದು ಗಿಡ ಕೊಟ್ಟಿದ್ದಾರೆ, ಅದಿನ್ನು ಫಸಲು ಬರಬೇಕಷ್ಟು. ಅದರ ಬಗ್ಗೆ ಹೇಳಬೇಕಿದ್ರೆ ಕೊಯ್ಲು ಮತ್ತು ಮಾರುಕಟ್ಟೆಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನುಭವ ಮಾತು ಹೇಳಿ. ಈಗ 100 kg ಫಸಲು ಬಂದರೆ ಅದರ 30 kg ಮೂರನೇ ಒಂದು ಅಂಶ ಆ ಥರ ತಗೊಳ್ಳೋ, ಮೂರನೇ ಒಂದು ಅಂಶ ಅದಕ್ಕೆ ಅದರ ಗೇರು ಹೆಕ್ಕೋದು, ಅದರ ಪ್ಲಕ್ ಮಾಡೋದು, ಮತ್ತೆ ಅದನ್ನು ಬೇರ್ಪಡಿಸೋಕೆ ಹೋಗ್ತದೆ. ಮತ್ತೆ ಒಂದು ಭಾಗ, ಮೂರರಲ್ಲಿ ಒಂದು ಭಾಗ ಅದಕ್ಕೆ ಮೇಂಟೆನೆನ್ಸ್ ಅಂದರೆ ಅದಕ್ಕೆ ನಿರ್ವಹಣೆ ಹೋಗ್ತದೆ, ಒಂದು ಭಾಗ ನಾವು ಖಂಡಿತ ಸಿಗ್ಬೋದು. ಈ ಥರ ನಾವು ಮಾಡ್ಕೊಳ್ಬೋದು. ಈಗ ನಾನು ಒಬ್ಬನನ್ನು ಮಾತಾಡಿದ್ದೇನೆ, 30 kg 10 kg ನೀನು ತಗೋ, 10 kg ಗುಟ್ಟೆಗೆ ನನಗೆ ಖರ್ಚಾಗಿದೆ, ನನಗೆ 10 kg ಸಿಗ್ಬೋದು. ಈ ಥರ ಮೂರನೇ ಒಂದು ಅಂಶ ನಮಗೆ ಅದರಲ್ಲಿ ಆರ್ಥಿಕ ಸಿಗ್ಬೋದು. ರಬ್ಬರ್ನಲ್ಲಿ ಕೂಡ ಹಾಗೆ ಮೂರನೇ ಒಂದು ಅಂಶ ನಮಗೆ ಸಿಗ್ತದೆ, ಅದೇ ಥರ ಗೇರುನಲ್ಲಿ ಕೂಡ ಮೂರನೇ ಒಂದು ಅಂಶ ಆರ್ಥಿಕ ಉತ್ಪನ್ನ ನಮಗೆ ಸಿಗ್ಬಹುದು ಅಂತ ಹೇಳಿ ನನ್ನ ಭಾವನೆ. ಗೇರು ಕೃಷಿಕರಾಗಿ ನಿಮ್ಮ ಒಂದು ಅನುಭವ, ಈ ಗೇರು ಬೆಳೆಯ ಬಗ್ಗೆ ಏನ್ ಹೇಳೋದಕ್ಕೆ ಬಯಸ್ತೀರಿ ಹೊಸದಾಗಿ ಗೇರು ಕೃಷಿ ಮಾಡುವವರಿಗೆ? ಗೇರು ಕೃಷಿ ಮಾಡುವವರು ಮೊದಲಾಗಿ ತಿಳ್ಕೊಳ್ಬೇಕು, ನಾನು ಒಂದು 2-3 ಪಾ ಹೇಳುದುಂಟು, ಪರಿಜ್ಞಾನ ಡೀಪ್ ಸ್ಟಡಿ ಮಾಡಬೇಕು. ಹೀಗೆ ಎಲ್ಲರೂ ಮಾಡ್ತಾರೆ ಅಂತೇಳಿ ನಾವು ಹೋಗಿ ಮಾಡಿದ್ರೆ ಅದು ಕೈ ಸುಟ್ಟು ತುಂಬಾ ಜನ ಇದ್ದಾರೆ. ಅದನ್ನು ಸರಿಯಾಗಿ ತಿಳಿದು ಮಾಡಿದ್ರೆ ಖಂಡಿತ ನಮಗೆ ಹೆಚ್ಚು ಫಸಲನ್ನು ಪಡೆಯಬಹುದು. ಅದರಲ್ಲಿ ತಿಳ್ಕೊಳ್ಳೋದು ಹೇಗೆ ಅಂದ್ರೆ, ಈಗ DCR ಇಲ್ಲಿ ಎಲ್ಲ ಹೇಳ್ತಾರೆ, ಡೈರೆಕ್ಷನ್ ಕೊಡ್ತಾರೆ, ಮತ್ತು ನಾವು ಅದರ ಸ್ವತಃ ನಾವು ತಿಳ್ಕೊಳ್ಬೇಕು, ತಿಳಿದು ಮಾಡಿದ್ರೆ ಅದು ಒಳ್ಳೇದು. ಇನ್ನು ಉಳಿದ 4 ನಾನು ಡೀಪ್ ಸ್ಟಡಿ, ಪರಿಜ್ಞಾನ ಮತ್ತೆ ಪರಿಶ್ರಮ, ಅದರಲ್ಲಿ ನಾವು ಕೆಲಸ ಮಾಡಬೇಕು. ನನಗೆ 71, ನಾ ಈಗಲೂ ಹೋಗ್ತೇನೆ ಗೇರು ತೋಟಕ್ಕೆ, ಅದನ್ನು ಅವರೊಟ್ಟಿಗೆ ಇರಬೇಕು, ನಾವು ಕೆಲಸಗಾರರೊಟ್ಟಿಗೆ. ಅದು ಪರಿಶ್ರಮ ಮತ್ತೆ ಪರಿಪೂರ್ಣ ನಿರ್ವಹಣೆ, ಸೂಪರ್ ಮೈಂಟೆನೆನ್ಸ್ ಅಂತ ಹೇಳುದು, ಅದು ಮಾಡಿದರೆ ನಮಗೆ ಫಲಿತಾಂಶ ಸಿಗ್ತದೆ. ಅದಕ್ಕೆ ನಮ್ಮ ಮನೆಯಲ್ಲಿ ಇರುವವರನ್ನು ಸ್ವಲ್ಪ ತೊಡಗಿ, ನಾವೆಲ್ಲ ಮದುವೆ ಆಗಿದ್ದಾಗ ಹೋಗಿದ್ರು ಕೂಡ ನನ್ನ ಧರ್ಮ ಪತ್ನಿ ಇದ್ದಾಳೆ ಇಲ್ಲಿ, ಪತ್ನಿಯನ್ನು ಅದೊಂದು ಅದು ಸೇರಿಸಿದರೆ ನಮಗೆ ಪರಾಕ್ರಮಿಗಳಾಗಬಹುದು. ನನ್ನೊಬ್ಬರು ಹೇಳಿದ್ರು, ನೀವು ಕೃಷಿ ಪರಾಕ್ರಮಿ. ಈ ಕೃಷಿ ಪರಾಕ್ರಮಿ ಆಗ್ಬೇಕಿದ್ರೆ ಈ 5 ಪಾಗಳ ಪತ್ನಿಯ ಸಹಕಾರ ಬೇಕು ಇಷ್ಟು. ಮತ್ತೆ ಅಲ್ಲಿಂದ ನಮಗೆ ಫಲಿತಾಂಶವನ್ನು, ಅದೊಂದು ಫಲಿತಾಂಶ, ಉತ್ತಮ ಫಲಿತಾಂಶ ಪಡೆಯಬಹುದು. ಒಳ್ಳೆಯದು ಕಡಮಜಲು ಸುಭಾಷ್ ರೈ ಅವರೇ, ಗೇರಿನ ಕೃಷಿಯನ್ನ ಬಹಳ ವ್ಯವಸ್ಥಿತವಾಗಿ ಮಾಡ್ತಾ ಇದ್ರಿ. ಸುಮಾರು 16-17 ಎಕರೆ ಪ್ರದೇಶದಲ್ಲಿ ಗೇರಿನ ಕೃಷಿಯನ್ನ ಇಂಟೆನ್ಸಿವ್ ಆಗಿ ಅಥವಾ ಒಂದು ಸಾಂದ್ರ ಪದ್ಧತಿಯಲ್ಲಿ ನೀವು ಬೆಳೀತಾ ಇದ್ದೀರಿ. ಮಿಶ್ರ ತಳಿಯನ್ನು ಕೂಡ ಅನುಸರಿಸಬೇಕು ಅನ್ನುವಂತ ಒಂದು ಸಂದೇಶವನ್ನು ಕೂಡ ನೀಡಿದಿರಿ. ನಿಮ್ಮ ಅನುಭವದ ಮಾತಿಗಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ. ಸಾಂದ್ರ ಬೇಸಾಯ ಪದ್ಧತಿಯಲ್ಲಿ ಗೇರು ಕೃಷಿ ಅನುಭವ, ಈ ಕುರಿತು ಸುಭಾಷ್ ರೈ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇದುವರೆಗೆ ಗೇರಿನ ತಿರುಳು ತಿಳಿವು, ಸಮಗ್ರ ಗೇರು ಕೃಷಿ ಕುರಿತ ಬಾನುಲಿ ಸರಣಿ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ TS ಪ್ರಸಾದ್. ಅತ್ತೆ ನಿಧಾನವಾಗತಿ, ತುಂಬಾ ಸೊಂಟ ನೋವು ಕಣಮ್ಮ. ಒಂದು ಮಾತ್ರೆ ತಗೊಂಡಿದ್ರೆ ಸರಿ ಹೋಗ್ತಿತ್ತು, ಸುಮ್ನೆ ಆಸ್ಪತ್ರೆ ಖರ್ಚು. ಹಾಗೇನು ಇಲ್ಲ ಅತ್ತೆ, ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಯೋಜನೆಯಲ್ಲಿ ಇಲ್ಲೇ ಹತ್ತಿರದಲ್ಲಿರೋ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಲ್ಲಿ ಎಲ್ಲ ತರಹದ ಪರೀಕ್ಷೆ, ಚಿಕಿತ್ಸೆ, ಔಷಧ ಉಚಿತವಾಗಿ ಸಿಗುತ್ತೆ. ಏನ್ ಹೇಳ್ತೀಯಮ್ಮ? ಹೌದತ್ತೆ, ವಯಸ್ಕರಿಗೆ, ಹಿರಿಯ ನಾಗರಿಕರಿಗೆ, ಸಾಂಕ್ರಾಮಿಕ ಅಸಾಂಕ್ರಾಮಿಕ ರೋಗಗಳ ನಿರ್ವಹಣೆಗೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಅಡಿ ಬರುವ ಎಲ್ಲ ಸೇವೆಗಳು ಸಿಗುತ್ತೆ. ಒಳ್ಳೆ ಸುದ್ದಿನೇ ಹೇಳಿದ್ಯಾ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಕಿವಿಗಳಲ್ಲಿ ಕಲುಷಿತ ನೀರು ಪ್ರವೇಶಿಸುವುದನ್ನು ತಡೆಗಟ್ಟಿ ಮತ್ತು ನಿಮ್ಮ ಕಿವಿಯಲ್ಲಿ ಎಣ್ಣೆ ಅಥವಾ ಯಾವುದೇ ತೀಕ್ಷ್ಣವಾದ ವಸ್ತುಗಳು, ಬೆಂಕಿ ಕಡ್ಡಿಗಳು, ಇಯರ್ಬಡ್ಗಳನ್ನು ಹಾಕಬೇಡಿ. ವಿಶೇಷವಾಗಿ 60 ನಂತರ ನೀವು ಸಂಭಾಷಣೆಯ ಸಮಯದಲ್ಲಿ ಪದಗಳನ್ನು ಪುನರಾವರ್ತಿಸಲು ಕೇಳುತ್ತಿದ್ದರೆ ನಿಮ್ಮ ಶ್ರವಣ ಪರೀಕ್ಷೆಯನ್ನು ವಾರ್ಷಿಕವಾಗಿ ಕಡ್ಡಾಯವಾಗಿ ಪಡೆಯಬೇಕು. ಶಾಲೆಗೆ ಹೋಗುವ ಮಗುವಿಗೆ ಕಡಿಮೆ ದೂರದಿಂದ ಶಿಕ್ಷಕರ ಧ್ವನಿಯತ್ತ ಗಮನ ಹರಿಸಲು ಸಾಧ್ಯವಾಗದಿದ್ದರೆ ತಕ್ಷಣವೇ ವೈದ್ಯರನ್ನು ಸಂಪರ್ಕಿಸಿ. ಹೆಚ್ಚಿನ ವಿವರಗಳಿಗೆ 24/7 ಉಚಿತ ಆರೋಗ್ಯ ಸಹಾಯವಾಣಿ 104 ಕರೆ ಮಾಡಿ ಅಥವಾ ಹತ್ತಿರದ ಸರಕಾರಿ ಆರೋಗ್ಯ ಕೇಂದ್ರಗಳಿಗೆ ಭೇಟಿ ನೀಡಿ. ಇದು ಉಡುಪಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

ಸ್ಥಳೀಯ ಗಿರಣಿಯ ಬೆಳ್ತಿಗೆ ಅಕ್ಕಿ ಕ್ವಿಂಟಾಲ್ಗೆ 2,000 ರಿಂದ 2,750 ರೂಪಾಯಿ, ಕಟ್ ಸಾಂಬಾರ್ 2,100 ರಿಂದ 2,850 ರೂಪಾಯಿ, ಐಆರ್ಎಟ್ ಕ್ವಿಂಟಾಲ್ಗೆ 2,550 ರಿಂದ 2,850 ರೂಪಾಯಿ, ಆಮದು ಭತ್ತ ಕ್ವಿಂಟಾಲ್ಗೆ 1,700 ರಿಂದ 1,800 ರೂಪಾಯಿ, ಆಮದು ಬೆಲ್ಲ ಹಳದಿ ಕ್ವಿಂಟಾಲ್ಗೆ 3,900 ರಿಂದ 4,000 ರೂಪಾಯಿ, ಕೆಂಪು ಬೆಲ್ಲ 3,700 ರಿಂದ 3,800 ರೂಪಾಯಿ, ಕಪ್ಪು ಬೆಲ್ಲ 3,900 ರಿಂದ 4,000 ರೂಪಾಯಿ, ಆಮದು ಮೆಣಸು 14,500 ರಿಂದ 19,000 ರೂಪಾಯಿ, ಕಾಳುಮೆಣಸು 45,000 ರಿಂದ 50,000 ರೂಪಾಯಿ, ಕಚ್ಚಾ ಗೇರು